ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 6:37. ಪೇಮೆಂಟ್ ಫೇಲ್, ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು. ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಯ ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಆತ್ಮೀಯ ಕೇಳುಗರೆ, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 7:00 ವಕ್ರೀಕಾರಕ ಶಸ್ತ್ರಚಿಕಿತ್ಸೆ ಅಂದರೆ ರಿಫ್ರೆಕ್ಟಿವ್ ಸರ್ಜರಿ. ಈ ವಿಷಯದ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಅಪರ್ಣಾ ನಾಯಕ್ ಅವರೊಂದಿಗೆ ನೀವು ಕರೆ ಮಾಡಿ ಮಾತನಾಡಿ. ನಿಮ್ಮ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ತಜ್ಞ ವೈದ್ಯರಿಂದ ಉತ್ತರ ಕಂಡುಕೊಳ್ಳಿ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 9 9 2 2 2 6 1 1 2 2 2 3 6 1 1. ನಮ್ಮ STD ಸಂಖ್ಯೆ 0824. ಮೊಬೈಲ್ 8277038000. ತಪ್ಪದೇ ಕರೆ ಮಾಡಿ ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾದ್ ನೇತ್ರ. ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮದಾಲಸ ಪರಿಣಯ ನಡೆಸಿಕೊಡುತ್ತಾರೆ ಉಡುಪಿ ಅಂಬಲ್ಪಾಡಿಯ ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾಮಂಡಳಿಯ ಸದಸ್ಯರು. ಶ್ರೀಹರಿಯೇ ರಕ್ಷಿಸು ಕೃಪೆದೋರು, ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಜನಿಸಿ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿ ಚಿತ್ರವತಿ ನಗರವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಪ್ರಜಾ ವತ್ಸಲನಾಗಿ ಆಡಳಿತ ನಡೆಸುತ್ತಿದ್ದೇನೆ. ಆದರೆ ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30. ಇದೊಂದು ಕಾಣೆಯಾದವರ ಕುರಿತ ಪ್ರಕಟಣೆ. ದಿನಾಂಕ 7/7/2024 ಕೂಲಿ ಕೆಲಸದ ಬಗ್ಗೆ ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮಂಗಳೂರಿಗೆಂದು ಹೋದ ಭಾರತಿ ಎಂಬ 35 ಮಹಿಳೆ ಫೋನ್ ಕಾಲ್ ಕೂಡ ಮಾಡದೆ ಮನೆಗೂ ಬಾರದೆ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ. ಎತ್ತರ 5.4 ಉರುಟು ಮುಖ, ಗೋಧಿ ಮೈಬಣ್ಣ, ಸಪೂರ ಶರೀರ. ಕನ್ನಡ ತುಳು ಮಾತನಾಡುತ್ತಾರೆ. ಕಾಣೆಯಾದಾಗ ಕೆಂಪು ಬಣ್ಣದ ಚೂಡಿದಾರ ಟಾಪ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಕಿವಿಯಲ್ಲಿ ಚಿನ್ನದ 2 ಲಕ್ಷ್ಮೀ ಪೆಂಡೆಂಟ್ ಇರುವ ಬೆಂಡೋಲೆ ಒಂದು ಜೊತೆ ಇರುತ್ತದೆ. 1 ಕರಿಮಣಿ ಸರ ಧರಿಸಿರುತ್ತಾರೆ. ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುವ ಭಾರತಿ ಎಂಬ 35 ಈ ಮಹಿಳೆಯ ಕುರಿತು ತಿಳಿದು ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ದೂರವಾಣಿ ಸಂಖ್ಯೆ 2220500 STD code 0824 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಪ್ರೀತಿದ ಶ್ರೋತೃಲೆ, ಉಂದುವೇ ಶುಕ್ರಾರ ಕಾಂಡೆ ಪತ್ತರಿಕ್ ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರ ಆಯರೆ ಉಂಡು ಮದಪುನಿ ವರನ ಶಾಪನ ಈ ಇಸೆಯದ ಬಗ್ಗೆ ಈ ಸರ್ತಿ ನಮ್ಮ ಪಾತಿರ್ಗ ಶ್ರೋತೃಲೆ. ಮ

ಆತ್ಮೀಯ ಕೇಳುಗರೆ, ಪ್ರಾಯೋಜಿತ ಕಾರ್ಯಕ್ರಮ ಕೃತಿ ಸಂಪದ. ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೃತಿ ಸಂಪದದಲ್ಲಿ ಕೇಳಿ. ಕೃತಿ ಸಂಪದ ಪ್ರತಿದಿನ ಬೆಳಿಗ್ಗೆ 6:45. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ, ಮಂಗಳೂರು ವಿಭಾಗ. ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಸೋಮವಾರಪೇಟೆ ಕಾಜೂರಿನ ವಿದುಷಿ ಕಂಬೆಯಂಡ ಸೀತಾಲಕ್ಷ್ಮಿ ಅಪ್ಪಯ್ಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆ ದಿನ ಈ ವಿಷಯದ ಕುರಿತು ವಿಜಯಪುರದ ಬಿಎಲ್ಡಿಇ ವೈದ್ಯಕೀಯ ಆಕ್ಟಿವ್ ಸರ್ಜರಿ ಅಂದರೆ ಬೇಸಿಕ್ಲಿ ಅದು ಲೇಸರ್ ಬೇಸ್ ಸರ್ಜರಿ. ಸೊ ಇದು ಯಾಕೆ ಮಾಡೋದಂದರೆ ಈಗ ತುಂಬ ಜನರು ಈಗ ಕನ್ನಡಕ ಹಾಕ್ತಾರೆ. ಸೊ ಮಯೋಪಿ ಅಂದರೆ ನಿಯರ್ ಸೈಟೆಡ್ನೆಸ್, ಫಾರ್ ಸೈಟೆಡ್ನೆಸ್, ಎಸ್ಟಿಗ್ಮ್ಯಾಟಿಸಮ್, ತುಂಬ ಟೈಪ್ಸ್ ರಿಫ್ರಾಕ್ಟಿವ್ ಎರರ್ ಅಂತ ಇರ್ತದೆ. ಸೊ ಅದರ ಕಾರಣ ಅವರು ತುಂಬ ವರ್ಷ ಕನ್ನಡಕ ಹಾಕ್ತಾರೆ. ಸೊ ಅವರು ಕನ್ನಡಕ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಅದೇ ಥರ ಇವನ್ ಈಗ ಕಾಂಟ್ಯಾಕ್ಟ್ ಲೆನ್ಸ್ ಇನ್ನೊಂದು ಆಪ್ಷನ್ ಇದೆ. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಮೇಲೆ ಸಹ ಡಿಪೆಂಡ್ ಆಗ್ತಾ ಇದೆ. ಪ್ರತಿ ವರ್ಷ ಗ್ಲಾಸ್ ಚೇಂಜ್ ಮಾಡಬೇಕಾಗುತ್ತೆ, ಮತ್ತು ಹೊರಗೆಲ್ಲ ಹೋಗುವಾಗ ಸ್ಪೋರ್ಟ್ಸ್ ಎಲ್ಲ ಆಟ ಆಡುವಾಗ ಅವರಿಗೆ ಪ್ರತಿ ಸಲ ಗ್ಲಾಸ್ ಹಾಕೋದು, ಕನ್ನಡಕ ಇದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ರಿಫ್ರಾಕ್ಟಿವ್ ಸರ್ಜರಿ ಏನು ಮಾಡ್ತದೆ ಅಂದರೆ ನಿಮ್ಮ ಕಣ್ಣಲ್ಲಿದ್ದ ಪವರನ್ನು ಅದನ್ನು ರಿಮೂವ್ ಮಾಡ್ತದೆ. ಸೊ ಅದು ರಿಮೂವ್ ಮಾಡಿದ ನಂತರ ಸ್ಪೆಕ್ಟಿಕಲ್ ಡಿಪೆಂಡೆನ್ಸಿ ಇರುವುದಿಲ್ಲ. ಸೊ ದ್ಯಾಟ್ ಈಸ್ ದ ಬೆನಿಫಿಟ್ ಆಫ್ ರಿಫ್ರಾಕ್ಟಿವ್ ಸರ್ಜರಿ. ಅಂದರೆ ನೀವು ಸ್ಪೆಕ್ಟಿಕಲ್ಸ್ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಇಲ್ಲದೆ ನಿಮ್ಮ ಲೈಫನ್ನು ನೀವು ಲಿವ್ ಮಾಡ್ಬೋದು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಒಂದು 40 ಏಜ್ನ ನಂತರ ಈ 40 ಅಂತ ಹೇಳ್ತೇವೆ ನಾವು, ಕನ್ನಡಕ ಹಾಕ್ತಾ ಇರಬೇಕು, ಕನ್ನಡಕದ ಪವರ್ ಜಾಸ್ತಿ ಆಗ್ತಾ ಇರ್ತದೆ ಅಂತ. ಈ 40 ಏಜಲ್ಲಿ ಒಂದು ಸಲ ಈ ಥರದ ಒಂದು ಚಿಕಿತ್ಸೆ ಮಾಡಿದರೆ ಮತ್ತೆ ಅವರು ಗ್ಲಾಸ್ ಅಥವಾ ಇದು ಹಾಕೋದು ಬೇಡವೋ ಹೇಗೆ ಕನ್ನಡಕ? ಯೂಶ್ವಲಿ ಈ ರಿಫ್ರಾಕ್ಟಿವ್ ಸರ್ಜರಿ ನಾವು ಮಾಡೋದು ಲೆಸ್ ದ್ಯಾನ್ 40 ಇಯರ್ಸ್. ಈಗ ನಾವು ಲ್ಯಾಸಿಕ್ ಎಲ್ಲ ಮಾಡೋದು 40 ಇಯರ್ಸ್ ಇದ ಮುಂಚೆ. ಸೊ ಅದು ನಿಮ್ಮದು ದೂರದೃಷ್ಟಿ ಮಾತ್ರ ಕ್ಲಿಯರ್ ಮಾಡಿ ಬಿಡ್ತದೆ. 40 ನಂತರ ಎಲ್ಲರಿಗೆ ಪ್ರೆಸ್ ಬಯೋಪಿಯಾ ಅಂತ ಒಂದು ಕಂಡೀಷನ್ ಬರುತ್ತೆ. ಅಂದರೆ ನಮ್ಮದು 40 ನೀವು ಹೇಳಿದಾಗೆ ಓದುವಾಗ, ಮೊಬೈಲ್ ನೋಡುವಾಗ, ಎಲ್ಲ ಹತ್ತಿರ ಕೆಲಸ ಮಾಡುವಾಗ ಪವರ್ ಬರ್ತದೆ. ಅದಕ್ಕೆ ಕನ್ನಡಕ ಡೆಫಿನೆಟ್ಲಿ ಹಾಕಬೇಕು. ಬಟ್ ಅದಕ್ಕೆ ಸಹ ನಮ್ಮಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಒಂದು ಸೊಲ್ಯೂಷನ್ ಇದೆ. ಏನಂದರೆ ರಿಫ್ರಾಕ್ಟಿವ್ ಸರ್ಜರಿ ಥರನೇ ಪ್ರೆಸ್ ಬಯೋಂಡ್ ಅಂತ ನಾವು ಮಾಡ್ತೀವಿ. ಪ್ರೆಸ್ ಬಯೋಂಡ್ ಈಸ್ ಆಲ್ಸೋ ಅ ರಿಫ್ರಾಕ್ಟಿವ್ ಸರ್ಜರಿ. ಅದರಲ್ಲಿ ಬೆನಿಫಿಟ್ ಏನಂದರೆ ನಿಮ್ಮದು ಡಿಸ್ಟೆನ್ಸ್ ವಿಷನ್ ಮತ್ತು ನಿಯರ್ ವಿಷನ್ ಕೂಡ ನಾವು ಅದನ್ನು ಸರಿ ಮಾಡಿ ಕೊಡ್ಬೋದು. ಈಗ ಒಂದು ಫೋನ್ ಕರೆ ಇದೆ, ಅದನ್ನು ತಗೊಳ್ಳೋ ಮತ್ತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ, ಇದು ಮುಲ್ಕಿಂದ. ಮುಲ್ಕಿಂದ ಹೇಳಿ. ಮುಲ್ಕಿಂದ, ಅವತಾರ್ ಮುಲ್ಕಿಂದ. ಕಣ್ಣು ಸ್ವಲ್ಪ ಮಂದ ಮಂದ ಆಗ್ತದೆ ಸರ್. ಕಣ್ಣು ಸ್ವಲ್ಪ ಮಂದ ಮಂದ ಆಗ್ತಾ ಉಂಟು. ಓಕೆ, ಕ್ಲಿಯರ್ ಆಗಿ ತೋರುದಿಲ್ವಾ? ಅದಂದ್ರೆ ಮುಂಚೆ ಒಂದ್ಸಲ ಕಣ್ಣಿಗೆ ಸ್ವಲ್ಪ ಬೆಂಕಿ ಬಿದ್ದಿತ್ತು. ಅದು ಕ್ಲೀನ್ ಮಾಡಿಸಿದ್ರೆ ಈಗ ಕಣ್ಣು ಸ್ವಲ್ಪ ಮಂದ ಮಂದ ಆಗ್ತದೆ. ಓಕೆ, ನಿಮ್ಗೆ ಅದು ಒಂದ್ ಕಣ್ಣಲ್ಲಿ ಆಗುದಾ, ಎರಡ್ ಕಣ್ಣಲ್ಲಿ ಆಗ್ತಾ ಇದೆಯಾ? ಎರಡೂ ಕಣ್ಣಿಗೆ. ಓಕೆ ಓಕೆ. ಸೊ ಯೂಶ್ವಲಿ ಏನಾಗುತ್ತಂದ್ರೆ ಈಗ ಬೆಂಕಿಗೆಲ್ಲ ಎಕ್ಸ್ಪೋಸ್ ಆಗುವಾಗ ಫಸ್ಟ್ ಏನಾಗುತ್ತಂದ್ರೆ ಕೆಲವು ಸಲ ಅದು ಬೆಂಕಿದು ಸ್ವಲ್ಪ ಅದು ಸ್ಪಾರ್ಕ್ ಅಂತ ಹೇಳ್ತೇವೆ, ಎಸ್, ಅದು ನಮ್ಮ ಕಾರ್ನಿಯಾ ಮೇಲೆ ಕೂತ್ಕೊಳ್ತದೆ. ಸೊ ಅದನ್ನು ಅದು ಬಂದರೆ ಫಸ್ಟ್ ನಿಮ್ಮ ವಿಷನ್ ಬ್ಲರ್ ಆಗುತ್ತೆ, ಕಣ್ಣಿಂದ ನೀರು ಬರೋದು, ಕಣ್ಣು ಕೆಂಪಾಗೋದು ಎಲ್ಲ ಇರುತ್ತೆ. ಸೊ ಡೆಫಿನೆಟ್ಲಿ ನಾವು ನಿಮ್ಮ ಹತ್ತಿರದು ಕಣ್ಣಿನ ಡಾಕ್ಟ್ರಿಗೆ ತೋರಿಸಿ ಅದು ಏನಾದರೂ ಆ ಥರ ಕೀಟ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡಿಸ್ಬೇಕು. ಅಲ್ಲ ಮೇಡಮ್, ನಾವು ಹಿಂದೆ ಸಲ ತೋರಿಸಿದ್ವಿ. ಅಲ್ಲ, ಈ ಮದ್ದು ಪಟಾಕಿ ಗುಂಡು ಉಂಟಲ್ಲ, ಕೋವಿದು ಎಲ್ಲಿ ಕೋವಿ ಕೋವಿ ಗುಂಡು ಗುಂಡು ಕೋವಿದು ಕೋವಿದು ಅದು ರವಸ ಕಣ್ಣಿಗೆ ಬಡ್ದಿಟ್ಟದ್ದು. ಅದು ಅದನ್ನು ರವಸ ಕಣ್ಣಿಗೆ ಬಡ್ದಿದೆ. ಕಣ್ಣಿಗೆ ಬಡ್ದದ್ದ? ಈಗ ಸ್ವಲ್ಪ ನೋಡಕ್ಕಾಗ್ತದೆ. ದೂರದೃಷ್ಟಿ ಮಾತ್ರ, ಹತ್ತಿರದಷ್ಟು ಇಲ್ಲ. ನೀವು ತೋರಿಸಿದ್ದೀರಾ ಡಾಕ್ಟ್ರಿಗೆ? ಯೂಶ್ವಲಿ ತುಂಬಾ ಫೋರ್ಸ್ ಅಲ್ಲಿ ತಾಗಿದ್ರೆ ನಿಮ್ಮ ಅದೇ ಡಾಕ್ಟರ್ ನೋಡಿ ಅದು ಅವ್ರ ಮಷಿನ್ ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಯೂಶ್ವಲಿ ಹೊರಗಿಂದ ಏನಾದ್ರೂ ಗಾಯ ಆಗಿದೆಯಾ, ಕಣ್ಣಿನ ಲೆನ್ಸ್ಗೆ ಪೆಟ್ಟಾಗಿದೆಯಾ, ಕಣ್ಣಿನ ನರಕ್ಕೆ ಪೆಟ್ಟಾಗಿದೆ ಅಂತ ಚೆಕ್ ಮಾಡ್ತಾರೆ. ಸೊ ಅದು ಎಲ್ಲಿ ಪೆಟ್ಟಾಗಿದೆ ಅದಕ್ಕೆ ತಕ್ಕ ಹಾಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅಂತ ಹೇಳಿದ್ರೆ ಅದು ಸಮಯ ಹೋದಾಗ ಅದು ಜಾಸ್ತಿ ಆಗುವಂತ ಚಾನ್ಸ್ ಉಂಟು. ಎಸ್, ಅದು ಎಲ್ಲಿ ತಾಗಿದೆ ಅದರ ಮೇಲೆ ಡಿಪೆಂಡ್. ಈಗ ಕರಿಗುಡ್ಡೆಗೆಲ್ಲ ತಾಗಿದ್ರೆ ಗಾಯ ಆದ್ರೆ ಅದು ಬೇಗ ಗುಣ ಆಗುತ್ತೆ, ನರಕ್ಕೆಲ್ಲ ಪೆಟ್ಟಾದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಮತ್ತೊಂದ್ಸಲ ಡಾಕ್ಟರ್ಗೆ ತೋರಿಸುವುದು ಒಳ್ಳೇದಲ್ಲ. ಎಸ್ ಎಸ್, ಸರಿ, ಧನ್ಯವಾದಗಳು. ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ ಹಲೋ, ನಾನು ಸುರತ್ಕಲ್ನಿಂದ ಕಡಂಬೈನಿಂದ ಮಾತಾಡುದು ಸರ್. ಎಂತ ಪ್ರಾಬ್ಲಮ್ ಡಾಕ್ಟರ್ ಇದ್ದಾರೆ? ಹೌದು, ತಮ್ಮನಿಗೆ ಅವನಿಗೆ ಕಣ್ಣಿದ್ದು ಸ್ವಲ್ಪ ಪ್ರಾಬ್ಲಮ್ ಉಂಟು. ಅವನು ಅಂದ್ರೆ ಸ್ವಲ್ಪ ಡಿಂಕ್ಸ್ ಆಗ್ತಾನೆ, ಹಾಗೆ ಕಣ್ಣು ಕಾಣಿಸ್ತಿಲ್ಲ. ಓಕೆ ಓಕೆ, ಡ್ರಿಂಕ್ಸ್ ಏನಾಗುತ್ತಂದ್ರೆ, ತುಂಬಾ ಟೈಮ್ ಅದೇ ಡ್ರಿಂಕ್ಸ್ ಮಾಡಿದ್ರೆ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಮತ್ತೆ ತುಂಬಾ ಡ್ರಿಂಕ್ಸ್ ಮಾಡಿದ್ರೆ ಸಹ ಅದು ನರ ಡ್ಯಾಮೇಜ್ ಆದ್ರೆ ಒಂದ್ಸಲ ಅದು ಹಿಂದೆ ಬರುದಿಲ್ಲ. ಸೊ ಆದಷ್ಟು ಅದನ್ನ ಸ್ಟಾಪ್ ಮಾಡಿದ್ರೆ ಬೆಟರ್. ಸ್ವಲ್ಪ ನಿಮ್ಮ ರೇಡಿಯೋ ಒಂದ್ ಸ್ವಲ್ಪ ದೂರ ಇಡಿ. ಹಲೋ, ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಡಿ, ಅದು ಎಕೋ ಆಗ್ತದೆ. ಹಲೋ ಹಲೋ, ಅಲ್ಲ ಕಡಂಬೈನಿಂದ, ಸುರತ್ಕಲ್ ಕಡಂಬೈನಿಂದ ಮಾತಾಡುದು. ಗೊತ್ತಾಯ್ತು, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಲ್ಲ. ಅದಕ್ಕೆ ಅಂತ ಡ್ರಿಂಕ್ಸ್ ಕಡಿಮೆ ಮಾಡೋದೇ ಪರಿಹಾರ ಅಂತ? ಎಸ್ ಎಸ್, ಅದೇ ಒಂದು ಸೊಲ್ಯೂಷನ್ ಮೇಡಮ್, ಬೇರೆ ಸೊಲ್ಯೂಷನ್ ಇಲ್ಲ. ಎಸ್, ಡೆಫಿನೆಟ್ಲಿ ಟೆಸ್ಟ್ ಮಾಡಬೇಕು. ನಾವೇನ್ ಮಾಡ್ತೇವೆ ಅಂದ್ರೆ ಕಣ್ಣಲ್ಲಿ ಡ್ರಾಪ್ಸ್ ಹಾಕಿ ಒಂದ್ಸಲ ನೋಡ್ತೇವೆ, ನಿಮ್ಮ ನರ ಪರೀಕ್ಷೆ ಮಾಡ್ತೇವೆ. ಸೊ ಡ್ರಿಂಕ್ಸ್ ಮಾಡಿದ್ರೆ ಅದೇ ನರಕ್ಕೆಲ್ಲ ಡ್ಯಾಮೇಜ್ ಆಗುತ್ತೆ, ಮತ್ತೆ ಬೇರೆ ಕಂಡೀಷನ್ಸ್ ಎಸ್ ಇರುತ್ತೆ. ಸೊ ನೀವು ತೋರಿಸುದು ಬೆಟರ್, ಮತ್ತೆ ಅದಕ್ಕೆ ಒಂದೇ ಸೊಲ್ಯೂಷನ್, ಡ್ರಿಂಕ್ಸ್ ಅನ್ನು ಸ್ಟಾಪ್ ಮಾಡ್ಬೇಕಷ್ಟೇ. ಡ್ರಿಂಕ್ಸ್ ಅನ್ನು ಕಡಿಮೆ ಮಾಡೋದೇ ಒಳ್ಳೇದು ಅಂತ? ಸರಿ, ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ, ಹಲೋ ಸರ್, ವಿದ್ಯಾ ಅಂತ ಹೇಳಿ, ಉಡುಪಿಯಿಂದ ಮಾತಾಡೋದು. ಈಗ ನಂದು ಮೂರು ಪ್ರಶ್ನೆ ಇದೆ, ನಾನು ಪ್ರಶ್ನೆ ಕೇಳಿ ಮತ್ತೆ ರೇಡಿಯೋದಲ್ಲಿ ಆನ್ಸರ್ ಕೇಳ್ಕೊಳ್ತೇನೆ. ಇದು ಪವರ್ ಕನ್ನಡಕ ಹಾಕುವವರಿಗೆ ಡ್ರೈ ಐಸ್ ಇದ್ರೆ ಪವರ್ ಜಾಸ್ತಿ ಆಗುತ್ತಾ ಅಂತ ಮೊದಲನೇ ಕ್ವಶನ್. ಆಮೇಲೆ ಎರಡನೇ ಪ್ರಶ್ನೆ ಏನಂದ್ರೆ, ಸಿವಿಯರ್ ಡ್ರೈ ಐಸ್ ಇದ್ರೆ ದಿನಕ್ಕೆ ಎಷ್ಟು ಸಲ ಐ ಡ್ರಾಪ್ಸ್ ಹಾಕ್ಬೇಕಂತ ಹೇಳಿ. ಮತ್ತೆ ಮೂರನೇ ಕ್ವಶನ್, ಐ ಡ್ರೈ ಐಸ್ ಇದ್ದವರಿಗೆ ಮುಂದೆ ಕ್ರಮೇಣ ಗ್ಲುಕೋಮ ಬರುವ ಚಾನ್ಸಸ್ ಇರಬಹುದಾ ಅಂತ. ಸರಿ, ಡಾಕ್ಟರ್ ಈಗ ಮೂರು ಪ್ರಶ್ನೆ. ಮೊದಲನೇದು, ಪವರ್ ಕನ್ನಡಕ ಹಾಕುವವರಿಗೆ ಡ್ರೈ ಐಸ್ ಇದ್ರೆ ಮುಂದೆ ಪವರ್ ಜಾಸ್ತಿ ಆಗುತ್ತಾ? ಡ್ರೈ ಐಸಿಗೆ ಮತ್ತೆ ಪವರಿಗೆ ಏನು ಕನೆಕ್ಷನ್ ಇಲ್ಲ. ಸೊ ಡ್ರೈ ಐ ಇಸ್ ಅ ಡಿಫ್ರೆಂಟ್ ಪ್ರಾಬ್ಲಮ್, ರಿಫ್ರಾಕ್ಟಿವ್ ಎರರ್ ಇಸ್ ಅ ಡಿಫ್ರೆಂಟ್ ಪ್ರಾಬ್ಲಮ್. ಸೊ ಮೇನ್ ಏನಂದ್ರೆ, ಈಗ ಒಂದು ಕೋರಿಲೇಟ್ ಮಾಡೋದೇನಂದ್ರೆ ಕನ್ನಡಕ ಮತ್ತೆ ಡ್ರೈನೆಸ್ಗೆ ಏನು ಕೋರಿಲೇಟ್ ಮಾಡೋದಂದ್ರೆ, ಈಗ ತುಂಬಾ ಜನರು ಐ ಟಿ ಅಲ್ಲಿ ಇದ್ದಾರೆ, ತುಂಬಾ ಜನರಿಗೆ ಈಗ ಗ್ಲಾಸ್ ಇದೆ, ಆ ಗ್ಲಾಸ್ ಹಾಕೊಂಡು ನೀವು ಸಿಸ್ಟಮ್ ನೋಡಿದ್ರೆ ಡೆಫಿನೆಟ್ಲಿ ಡ್ರೈ ಐ ಅಂತೂ ಬಂದೇ ಬರುತ್ತೆ. ಬಟ್ ನಿಮಗೆ ಡ್ರೈನೆಸ್ ಇಂದ ಪವರ್ ಜಾಸ್ತಿ ಆಗುತ್ತೆ ಅದಕ್ಕಿದಕ್ಕೇನು ಸಂಬಂಧ ಇಲ್ಲ. ಸೊ ಡ್ರೈನೆಸ್ಗೆ ಸಪ್ರೇಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು, ಮತ್ತೆ ನಿಮ್ಮ ಇದ್ದ ಗ್ಲಾಸ್ ಅನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಷ್ಟೇ. ಅದಕ್ಕೂ ಇದಕ್ಕೂ ಟ್ರೀಟ್ಮೆಂಟ್ಗಳು ವ್ಯತ್ಯಾಸ ವ್ಯತ್ಯಾಸ. ಈಗ ಸಿವಿಯರ್ ಡ್ರೈ ಐ ಇದ್ರೆ ದಿನಕ್ಕೆ ಎಷ್ಟು ಸಲ ಡ್ರಾಪ್ಸ್ ಹಾಕಬೇಕು? ಎಸ್, ಈಗ ಸಿವಿಯರ್ ಡ್ರೈ ಐಗೆ ತುಂಬ ರೀಸನ್ಸ್ ಇದೆ. ಕಣ್ಣಿನ ರೆಪ್ಪೆದ ಇನ್ಫೆಕ್ಷನ್ ಇದೆ, ಮತ್ತೆ ನಮ್ಮದು ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದೆ, ಮತ್ತೆ ಬೇರೆ ಹೆಲ್ತ್ ಇಶ್ಯೂಸ್ ಇಂದ, ಮತ್ತೆ ಬೇರೆ ಮೆಡಿಕೇಶನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರೆ ಡ್ರೈ ಐ ಬರುತ್ತೆ. ಸೊ ವಿ ಶುಡ್ ನೋ ದ ಕಾಸ್. ಓಕೆ, ನಾವು ಫಸ್ಟ್ ಯಾಕೆ ಅದು ಅಷ್ಟು ಸಿವಿಯರ್ ಡ್ರೈ ಐ ಇದೆ, ಬ್ಲಡ್ ಟೆಸ್ಟ್ ಎಲ್ಲ ಕೆಲವು ಸಲ ಮಾಡಿ ನಾವು ನೋಡಬೇಕಾಗುತ್ತೆ. ಸೊ ಅದು ಯಾವ ಕಾರಣದಿಂದ ಬಂದಿದೆ ಅದನ್ನು ನಾವು ಟ್ರೀಟ್ ಮಾಡೋದು. ಸೊ ಡ್ರಾಪ್ಸ್ ಇಷ್ಟು ಸಲ ಹಾಕಬೇಕಂತ ಕರೆಕ್ಟಾಗಿ ನಂಬರ್ ಇಲ್ಲ, ಅದು ಕಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕಣ್ಣಿನ ರೆಪ್ಪೆದ ಇನ್ಫೆಕ್ಷನ್ ಇದ್ರೆ ಕಣ್ಣಿನ ರೆಪ್ಪೆ ಇನ್ಫೆಕ್ಷನನ್ನು ಕೂಡ ಟ್ರೀಟ್ ಮಾಡಬೇಕು. ಸೊ ಅದಕ್ಕೆ ಇಷ್ಟು ಸಲ ಹಾಕಬೇಕಂತ ಡ್ರಾಪ್ಸ್ ಒಂದು, ಬೇರೆ ಬೇರೆ ಕಂಡೀಷನ್ಗೆ ಬೇರೆ ಬೇರೆ ಥರದ್ದು ಥೆರಪಿ ಇರ್ತದೆ, ಕರೆಕ್ಟ್ ನಂಬರ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅವರು ಬಂದು ತೋರಿಸಿ ಅದು ಎಂಥ ರೀಸನ್ ಅಂತ ನಾವು ಡಿಟೆಕ್ಟ್ ಮಾಡಿ ಮತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಡ್ರಾಪ್ಸ್ ಕೊಡೋದು. ಈಗ ಸಿವಿಯರ್ ಅಂತ ಅವ್ರು ಹೇಳ್ತಾರೆ, ಸಿವಿಯರ್ ಡ್ರೈ ಐ ಮತ್ತು ಸಾಮಾನ್ಯ ಡ್ರೈ ಐ ಅಲ್ಲಿ ಏನು ವ್ಯತ್ಯಾಸ? ಎಸ್, ಈಗ ಸಾಮಾನ್ಯ ಡ್ರೈ ಐ ಅಲ್ಲಿ ಅವರಿಗೆ ಜಸ್ಟ್ ಒಂದು ಸ್ವಲ್ಪ ಪ್ರಿಕ್ಕಿಂಗ್, ಒಕೇಶನಲ್ ಪ್ರಿಕ್ಕಿಂಗ್ ಆ ಥರ ಸಿಂಪ್ಟಮ್ಸ್ ಇರುತ್ತೆ. ಸಿವಿಯರ್ ಡ್ರೈ ಐ ಅಂದರೆ ಅವರಿಗೆ ನಾರ್ಮಲ್ ಕೆಲಸ ಮಾಡುವಾಗ ಸಹ ತುಂಬ ಡಿಸ್ಕಂಫರ್ಟ್ ಇರುತ್ತೆ, ತುಂಬ ಅಂದರೆ ಕಣ್ಣು ರೆಡ್ ಇರುತ್ತೆ, ಮತ್ತು ಬ್ಲಿಂಕ್ ಮಾಡುವಾಗ ಇರಿಟೇಷನ್ ಆಗುತ್ತೆ, ತುಂಬಾ ತುಂಬಾ ಅಂದ್ರೆ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಇರುತ್ತೆ, ಆಮೇಲೆ ಡೈಲಿ ಕೆಲಸ ಮಾಡ್ಲಿಕ್ಕೆ ಸಹ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಡೆಫಿನೆಟ್ಲಿ ಸಿವಿಯರ್ ಡ್ರೈ. ಸೊ ಸಿವಿಯರ್ ಡ್ರೈ ಆಗಿದ್ರೆ ಡೆಫಿನೆಟ್ಲಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು. ಬೇರೆ ಏನಾದರೂ ಮಾತ್ರೆ ತಗೊಳ್ತಾ ಇದ್ದಾರೆ, ಕೆಲವು ಮಾತ್ರೆ ನಾವು ತುಂಬಾ ವರ್ಷ ತಗೊಂಡ್ರೆ ಅದ್ರದ್ದು ಸೈಡ್ ಇಫೆಕ್ಟ್ಸ್ ಅನ್ನ ಡ್ರೈ ಐಸ್ ಆಗಿ ಬರ್ತದೆ. ಸೊ ಅದನ್ನೆಲ್ಲ ನಾವು ಯಾಕೆ ಅದು ಬಂದಿದೆ ಅಂತ ಅದು ಚೆಕ್ ಮಾಡಬೇಕು. ಸೊ ಡೆಫಿನೆಟ್ಲಿ ನಾವು ಎಕ್ಸಾಮಿನ್ ಹಾಸ್ಪಿಟಲಲ್ಲಿ ಬಂದು ಎಕ್ಸಾಮಿನ್ ಮಾಡಿಯೇ ಹೇಳ್ಬೋದು. ಅವರ ಮೂರನೇ ಕ್ವಶನ್ ಏನಂದ್ರೆ, ಡ್ರೈ ಇದ್ದವರಿಗೆ, ಡ್ರೈ ಐ ಇದ್ದವರಿಗೆ ಮುಂದೆ ಗ್ಲಾಕೋಮಾ ಬರುವಂತ ಚಾನ್ಸ್ಗಳು ಉಂಟು? ಡ್ರೈ ಐ ಮತ್ತೆ ಗ್ಲಾಕೋಮಾಗೆ ಏನು ಸಂಬಂಧ ಇಲ್ಲ. ಓಕೆ, ಕೆಲವು ಸಲ ಏನಾಗುತ್ತೆ ಅಂದ್ರೆ ಡ್ರೈ ಐಗೆ ನಾವು ಇನ್ಫ್ಲಮೇಷನ್ ಎಲ್ಲ ಇದ್ರೆ ಕೆಲವು ಸಲ ನಾವು ಮೈಲ್ಡ್ ಸ್ಟೀರಾಯ್ಡ್ಸ್ ಕೊಡ್ತೇವೆ. ಸ್ಟೀರಾಯ್ಡ್ಸ್ ಲಾಂಗ್ ಟರ್ಮ್ ತಗೊಂಡಂದ್ರೆ ಸ್ಟೀರಾಯ್ಡ್ ಡ್ರಾಪ್ಸ್ ಅದು ಲಾಂಗ್ ಟರ್ಮ್ ತಗೊಂಡ್ರೆ, ತುಂಬಾ ವರ್ಷಗಳಿಗೆ ತಕೊಂಡ್ರೆ ಮಾತ್ರ ಗ್ಲಾಕೋಮಾ ಆಸ್ ಅ ಸೈಡ್ ಇಫೆಕ್ಟ್ ಅಂತೂ ಬರುತ್ತೆ. ಬಟ್ ಆಸ್ ಸಚ್ ಡ್ರೈ ಐ ಅಂಡ್ ಗ್ಲಾಕೋಮಾಗೆ ಸಂಬಂಧ ಇಲ್ಲ ಡೆಫಿನೆಟ್ಲಿ. ಹಾಗಿದ್ರೆ ಈ ಡ್ರೈ ಐ ಅನ್ನುವಂಥದ್ದು ಈ ಡ್ರಾಪ್ಸ್ ಹಾಕಿದ ಮೇಲೆ ಕಡಿಮೆ ಆಗುವಂತಹ ಚಾನ್ಸ್ಗಳುಂಟು ಅಥವಾ ಅವರು ಲೈಫ್ ಟೈಮ್ ಹೀಗೆ ಹೋಗ್ಬೇಕಾಗ್ತದೆ? ಅದೇ, ಅದು ಡಿಪೆಂಡ್ಸ್ ಅಗೇನ್ ಆನ್ ದ ಕಾಸ್. ಸೊ ಈಗ ಲಿಡ್ ಇನ್ಫೆಕ್ಷನ್ ಆಗಿ ಬಂದ್ರೆ, ಆ ಲಿಡ್ ಇನ್ಫೆಕ್ಷನ್ ಅಂದ್ರೆ ಏನಾಗುತ್ತಂದ್ರೆ, ಲಿಡ್ಸ್ ಹೆಲ್ತಿ ಇದ್ರೆ ನಮ್ಮ ಕಣ್ಣಿದು ಟಿಯರ್ ಫಿಲ್ಮ್ ಅಂತ ಹೇಳ್ತೇವೆ ಅದು ರೆಗ್ಯುಲರ್ ಆಗಿರುತ್ತೆ, ಆಗ ನಿಮ್ದು ಬ್ಲಿಂಕ್ ಮಾಡೋದೆಲ್ಲ ಸ್ಮೂತ್ ಆಗಿರುತ್ತೆ. ಲಿಡ್ಡಲ್ಲಿ ಏನಾದರೂ ಇನ್ಫೆಕ್ಷನ್ ಬಂದರೆ ಬ್ಲಿಂಕಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ಅದು ಲಿಡ್ ಮೇಲೆ ತುಂಬ ಲೇಯರ್ಸ್ ಇರುತ್ತೆ, ನಮ್ಮ ಟಿಯರ್ ಫಿಲ್ಮ್ ಲೇಯರ್ಸ್ ಅಂತ ಇರುತ್ತೆ. ಲಿಡ್ ಇನ್ಫೆಕ್ಷನ್ ಬಂದರೆ ಆ ಟಿಯರ್ ಫಿಲ್ಮ್ ಲೇಯರ್ ಇದು ಯೂನಿಫಾರ್ಮ್ ಆಗಿರಲ್ಲ, ಇರ್ರೆಗ್ಯುಲರ್ ಆಗಿರುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇದ್ದರೆ ಲಿಡ್ ಇನ್ಫೆಕ್ಷನ್ ಅನ್ನು ಟ್ರೀಟ್ ಮಾಡಬೇಕು. ಸೊ ಅದು ಟ್ರೀಟ್ ಮಾಡಿದರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಟಿಯರ್ ಫಿಲ್ಮ್ ಕೂಡ ಸರಿಯಾಗುತ್ತೆ. ಸೊ ಎಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಕಾಸ್. ಲಿಡ್ ಇನ್ಫೆಕ್ಷನ್ ಇದ್ರೆ ಅದನ್ನು ಟ್ರೀಟ್ ಮಾಡಬೇಕು, ಬೇರೆ ಇಶ್ಯೂಸ್ ಇದೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಏನಾದರೂ ಟ್ಯಾಬ್ಲೆಟ್ ತಗೊಂಡು ಅದರಿಂದ ಸೈಡ್ ಇಫೆಕ್ಟ್ ಬಂದರೆ ಆ ಟ್ಯಾಬ್ಲೆಟ್ ಅನ್ನು ಸ್ಟಾಪ್ ಮಾಡಿ ವಿ ಹ್ಯಾವ್ ಟು ರೀಪ್ಲೇಸ್ ಇಟ್ ವಿತ್ ಸಮ್ ಅದರ್ ಟ್ಯಾಬ್ಲೆಟ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಸ್. ಸೊ ವಿ ಟ್ರೀಟ್ ಇಟ್ ಅಕಾರ್ಡಿಂಗ್ಲಿ. ಸರಿ ಡಾಕ್ಟರ್, ಈಗ ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ ಹಲೋ ಹೇಳಿ ಸರ್. ನಮಸ್ತೆ. ನಮಸ್ತೆ, ಸತ್ಯವಾದ ರಾಮಪ್ಪ ಪೂಜಾರಿ ಮಾತಾಡೋದು. ಹೇಳಿ ರಾಮಪ್ಪರೆ. ಈಗ ಕನ್ನಡಕ್ಕ ನಾವೇ ಒಮ್ಮೆ ಡಾಕ್ಟರ್ ಟೆಸ್ಟ್ ಮಾಡಿ ಇದು ಮಾಡ್ತೇವೆ, ಅದು ಸಾಧಾರಣ ಎಷ್ಟು ಸಮಯ ಇಡ್ಬೋದು ಸರ್? ಕನ್ನಡಕ ಒಂದು ಎಷ್ಟು ವರ್ಷ ಕನ್ನಡಕ ಟೆಸ್ಟ್ ಮಾಡಿ ಡಾಕ್ಟರ್ ಟೆಸ್ಟ್ ಮಾಡಿ ಗ್ಲಾಸ್ ತಗೊಳ್ತೇವೆ, ಅದು ಎಷ್ಟು ಸಮಯಕ್ಕೆ ಬರ್ತದೆ ಅಂತ? ಎಷ್ಟು ವರ್ಷ ಇದು ಮಾಡ್ಬೋದು ಅಂತ ನಿಮ್ಮಲ್ಲಿ ಕೇಳಿ. ಓಕೆ, ಫಸ್ಟ್ ಏನಂದ್ರೆ, ಈಗ ನಿಮ್ದು ಕನ್ನಡಕ ಯಾವ ಟೈಪ್ ತಗೊಂಡಿರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮ್ದು ದೂರದೃಷ್ಟಿದು ಇದ್ರೆ ಆಲ್ಮೋಸ್ಟ್ ಅದು ಸ್ಟೇಬಲ್ ಆಗಿರುತ್ತೆ. ಈಗ ಯಂಗ್ ಏಜ್ ಅಲ್ಲಿ ತಕೊಂಡ್ರೆ, ಈಗ ಸಣ್ಣ ಮಕ್ಕಳು ತಕೊಂಡ್ರೆ ಕೆಲವು ಜನದು ಪವರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅವರಿಗೆ ನಾವು 6 ಮಂತ್ಲಿ ಅಥವಾ ಇಯರ್ಲಿ ನಾವು ಚೆಕಪ್ಗೆ ಕರಿತೇವೆ. ಅಂದ್ರೆ ಮಕ್ಕಳದು ಪವರ್ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. 18 ಇಯರ್ಸ್ ಆದ ನಂತರ ಪವರ್ ಸ್ಟೇಬಲ್ ಆಗುತ್ತೆ. ಸೊ ಸ್ಟೇಬಲ್ ಆದ ನಂತರ ಅವರು ಇಯರ್ಲಿ ಒಂದ್ಸಲ ಚೆಕಪ್ಗೆ ಬಂದ್ರೆ ಸಾಕು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ನೀವು ಹೇಗೆ ಆ ಗ್ಲಾಸ್ ಅನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಕೆಲವು ಜನರು 1-3 ವರ್ಷ ನಂತರ ಸಹ ಬರ್ತಾರೆ, ಏನಾಗಲ್ಲ. ಕೆಲವು ಜನರು 3 ತಿಂಗಳು ಬಿಟ್ಟೆ ಬರ್ತಾರೆ, ಇಷ್ಟೆಲ್ಲ ಸ್ಕ್ರಾಚ್ ತಗೊಂಡು ಬರ್ತಾರೆ. ಸೊ ನೀವು ಆ ಗ್ಲಾಸ್ ಅನ್ನು ಹೇಗೆ ಮೇಂಟೈನ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತುಂಬಾ ವರ್ಷ ಬರುತ್ತೆ. 40 ವರ್ಷ ಆದ ನಂತರ ಹೇಳಿ ಸರ್. ಹೇಳಿ. ಅಲ್ಲ ಸರ್, ಈಗ ಒಂದು 10-70 ವರ್ಷ ಆದ್ರೆ ಒಂದು ಗ್ಲಾಸ್ ಅನ್ನು 5-6 ವರ್ಷ ಏನು ಸಮಸ್ಯೆ ಇಲ್ಲದ ಇಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಈಗ 70 ವರ್ಷ ಆದ ನಂತರ ಗ್ಲಾಸ್ ಪವರ್ ಅಷ್ಟೇನ್ ಚೇಂಜ್ ಆಗುದಿಲ್ಲ. ಸೊ ಡೆಫಿನೆಟ್ಲಿ ನೀವು ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸರ್, ಯು ಕ್ಯಾನ್ ಕಂಟಿನ್ಯೂ ದಟ್ ಫಾರ್ ಲಾಂಗ್ ಟೈಮ್, ನೋ ಪ್ರಾಬ್ಲಮ್. ಅಂದ್ರೆ ಆಯ್ತು ಸರ್, ಧನ್ಯವಾದಗಳು. ಆಕಾಶವಾಣಿಗೂ ಧನ್ಯವಾದಗಳು, ಧನ್ಯವಾದಗಳು. ನಿಮಗೆ ಇನ್ನಷ್ಟು ಆರೋಗ್ಯವನ್ನು ಕೊಟ್ಟು ದೇವರು ಇನ್ನಷ್ಟು ಒಳ್ಳೊಳ್ಳೆ ಕೆಲಸವನ್ನು ಮಾಡಿಕೊಂಡು ದೇವರು ಅನುಗ್ರಹಿಸಿ. ಆಯ್ತು ರಾಮಪ್ಪ ಅವರೇ, ಧನ್ಯವಾದಗಳು. ಈಗ ಡಾಕ್ಟರ್, ಈಗ ಒಂದು ವಿಷಯ ಹೇಳಿದ್ರಿ ನೀವು, ಅವರು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಪವರ್ ಜಾಸ್ತಿ ಬರುವುದಿಲ್ಲ ಅಂತ ಹೇಳಿ, ಜಾಸ್ತಿ ಅಥವಾ ಹೆಚ್ಚು ಕಮ್ಮಿ ಆಗುವುದಿಲ್ಲ ಅಂತ. ಈ ಕನ್ನಡಕವನ್ನು ಮೇಂಟೈನ್ ಮಾಡುವುದು ಯಾವ ಥರ? ಕನ್ನಡಕವನ್ನು ಫಸ್ಟ್ ನಾವು ರೆಗ್ಯುಲರ್ ಆಗಿ ಹಾಕಬೇಕು. ಈಗ ನೀವು ಪವರ್ ಪ್ರೋಗ್ರೆಸ್ ಆಗೋದಾಗೆ ನೋಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಹಾಕಬೇಕು. ಕನ್ನಡಕವನ್ನು ಮೇಂಟೈನ್ ಮಾಡೋದಂದ್ರೆ, ಈಗ ನೀವು ಯೂಸ್ ಮಾಡುವಾಗ ಯೂಸ್ ಮಾಡಿದ ನಂತರ ಬಾಕ್ಸ್ ಒಳಗಿಡಬೇಕು. ತುಂಬಾ ಜನರು ಅಲ್ಲಲ್ಲೇ ಬಿಸಾಡ್ಕೊಂಡು ಹೋಗ್ತಾರೆ. ಸೊ ನಾನೇನು ನೋಟಿಸ್ ಮಾಡಿದ ಅದೇ, ಈಗ ಯಂಗ್ಸ್ಟರ್ಸ್ ಎಲ್ಲ ಜಸ್ಟ್ ಯೂಸ್ ಮಾಡ್ತಾರೆ, ಅಲ್ಲಿ ಬಿಟ್ಟು ಹೋಗ್ತಾರೆ, ಅಲ್ಲೆಲ್ಲೋ ಬಿದ್ದಿರುತ್ತೆ, ಬ್ಯಾಗ್ ಒಳಗೆ ಡೈರೆಕ್ಟ್ ಹಾಕ್ತಾರೆ. ಸೊ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಮತ್ತೆ ಈಗ ಲೆನ್ಸ್ ಕ್ಲೀನಿಂಗ್ ಸೊಲ್ಯೂಷನ್ ಸಹ ಬರುತ್ತೆ. ಸೊ ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅದು ಲೆನ್ಸ್ ಅನ್ನು ಕ್ಲೀನ್ ಮಾಡಿ ಡೈಲಿ ಅದು ಬಾಕ್ಸ್ ಅಲ್ಲಿ ಇಟ್ಟರೆ, ಅದು ಮತ್ತೆ ಬಾಕ್ಸ್ ಅಲ್ಲಿ ಸಹ ಒಂದು ಕ್ಲಾತ್ ಬರುತ್ತೆ, ಆ ಕ್ಲಾತ್ ಇಂದಲೇ ನಾವು ಲೆನ್ಸ್ ಅನ್ನು ಕ್ಲೀನ್ ಮಾಡಬೇಕು. ನಮ್ಮ ನಾರ್ಮಲ್ ಟವೆಲ್ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದರಲ್ಲಿ ಫೈಬರ್ಸ್ ಇರುತ್ತೆ. ಸೊ ರಫ್ ಕ್ಲಾತ್ ಇಂದ ನಾವು ಕ್ಲೀನ್ ಮಾಡಿದ್ರೆ ಸ್ಕ್ರಾಚಸ್ ಎಲ್ಲ ಬರೋ ಚಾನ್ಸ್ ಇದೆ. ಅಂಡ್ ಸೆಕೆಂಡ್ ಥಿಂಗ್, ಆ ಫೈಬರ್ ಕ್ಲಾತ್ ಇಂದ ಕ್ಲೀನ್ ಮಾಡಬೇಕು. ಲೆನ್ಸ್ ಸೊಲ್ಯೂಷನ್ ಇಂದ ಕ್ಲೀನ್ ಮಾಡಿದ್ರೆ ನೀವು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಬಹುದು. ಈಗ ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ. ಹಲೋ. ಯಾರು ಮಾತಾಡೋದು? ಶಂಕರನಾರಾಯಣ ಭಟ್ಟದಲ್ಲಿ ಕನ್ಯಾಳ. ಇದು ನನಗೆ ಸಣ್ಣದಿರುವುದರಿಂದಲೇ ಹುಟ್ಟುದರಿಂದಲೇ ಇದು ಎರಡು ಕಣ್ಣು ಇದು ಡಿಮ್ಮು. ಎಷ್ಟು ವರ್ಷದಿಂದ ಅದು ಹುಟ್ಟುವಾಗಲೇ? ಈಗ ಮತ್ತು ಈಗ ಎಂತ ಆಗಿದೆ ಅಂದ್ರೆ ಒಂದು ಕಣ್ಣಿನಲ್ಲಿ ಶುರು ಈಗ ಒಂದು ಹಾತೆ ಆಗಿ ಈಗ ಸಣ್ಣ ಒಂದು ಹಾತೆ ಆಗಿ ಬಂದುಕೊಂಡಿತ್ತು ಹಾತೆ ಕಣ್ಣಿನಲ್ಲಿ ಬಟರ್ಫ್ಲೈ. ಅದರ ನಂತರ ಈ ಕಣ್ಣು ಎಂತ ಆಗಿದೆ ಈಗ ಡಿಮ್ ಆಗಿದೆ ಕಣ್ಣು ಸ್ವಲ್ಪ ಬಲದ ಕಣ್ಣು ಬಲದ ಕಣ್ಣು ಹಾಗೆ ಅದಕ್ಕೆ ಎಂತ ಅದಕ್ಕೆ ಎಂತ ಮಾಡುದು ಅಂತ ಅದೊಂದು ಇದು ಅದು ಲೈಟಿನ ಬೆಳಕಿನ ಹಾಗೆ ಈಗ ಸೈಡ್ ಅಲ್ಲಿ ಒಂದು ಕೆಳಗೆ ಹೋಗ್ತಾ ಇರ್ತದೆ ಕಣ್ಣು ಮುಚ್ಚಿ ಹೊಡಿಯುವಾಗ ಕಣ್ಣು ಮುಚ್ಚಿ ಹೊಡಿಯುವಾಗ ಲೈಟ್ನ ಬೆಳಕಿನ ಲೈಟಿನ ಹಾಗೆ ಸಣ್ಣ ಪಾಸ್ ಆಗ್ತಾ ಹೋಗ್ತದೆ. ಸರಿ ಡಾಕ್ಟರ್ ಅವರಿಗೆ ಒಂದು ಹಾತೆ ಕಂಡ ಹಾಗೆ ಅಂದ್ರೆ ಬಟರ್ಫ್ಲೈ ಸೈಡಿನಲ್ಲಿ. ಓಕೆ, ಸೊ ಯೂಶ್ವಲಿ ಏನಾಗುತ್ತಂದ್ರೆ ಇದಕ್ಕೆ ನಾವು PVD ಅಂತ ಹೇಳ್ತೇವೆ. ಸೊ ಅದು ಏನಾಗುತ್ತಂದ್ರೆ ಅದು ಏಜ್ ರಿಲೇಟೆಡ್, ಅದು ಅದಕ್ಕೇನು ವರಿ ಮಾಡ್ಬೇಕಂತ ಇಲ್ಲ ಅದು ನೀವು ಬಟರ್ಫ್ಲೈ ಹಾಗೆ ಕಾಣೋದಂದ್ರೆ. ಬಟ್ ನಿಮಗೆ ಲೈಟ್ ಥರ ಬಂದರೆ, ಫ್ಲ್ಯಾಷಸ್ ಥರ ಬಂದರೆ ನೀವು ಡೆಫಿನೆಟ್ಲಿ ನಿಮ್ಮ ಕಣ್ಣಿನ ಡಾಕ್ಟ್ರನ್ನು ತೋರಿಸ್ಬೇಕು. ನಿಮ್ಮ ಕಣ್ಣಲ್ಲಿ ಡ್ರಾಪ್ಸ್ ಹಾಕಿ ನಿಮ್ಮದು ರೆಟಿನಾ ಚೆಕ್ ಮಾಡಲೇಬೇಕಾಗುತ್ತೆ. ಏನಾದರೂ ನಮ್ಮ ರೆಟಿನಾ ಅಂದರೆ ಕಣ್ಣಿನ ನರದಲ್ಲಿ ಏನಾದರೂ ವೀಕ್ ಸ್ಪಾಟ್ಸ್ ಇದ್ದರೆ ಅದು ಹಾಗೇನಾದರೂ ಇದ್ದರೆ ಫ್ಲ್ಯಾಷಸ್ ಬರುತ್ತೆ. ಸೊ ಫ್ಲ್ಯಾಷಸ್ ಅದು ಯಾಕೆ ಆ ಥರ ಬರ್ತಾ ಉಂಟಂತ ನೋಡಿ ಏನಾದರೂ ವೀಕ್ ಸ್ಪಾಟ್ಸ್ ಇದ್ದರೆ ಅದನ್ನು ನಾವು ಲೇಸರ್ ಮಾಡಿ ಸ್ಟೆಬಿಲೈಸ್ ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಕಣ್ಣಿಗೆ ಪ್ರಾಬ್ಲಮ್ ಆಗ್ಬೋದು. ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ, ಅಂದರೆ ಕಣ್ಣಿನ ನರ ಜಾರುದು ಅಂತ ಹೇಳ್ತೇವೆ. ಸೊ ಅದು ಆದರೆ ನಿಮ್ಮ ಕಣ್ಣಿನ ಇದ್ದ ದೃಷ್ಟಿ ಸಹ ಹೋಗುದು ಚಾನ್ಸ್ ಉಂಟು. ಸೊ ನೀವು ಆದಷ್ಟು ಬೇಗ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ ರೆಟಿನಾ ಚೆಕಪ್ ಮಾಡಲೇಬೇಕು ಸರ್. ಡಾಕ್ಟರ್, ಈಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಸೈಡ್ ಅಲ್ಲಿ ಒಂದು ಹಾತೆ ಬಟರ್ಫ್ಲೈ ಹೋದಾಗ ಆಗ್ತದೆ, ಮತ್ತೆ ಈ ಫ್ಲ್ಯಾಷಸ್ ಅಂತ ಬೆಳಕು ಹೋದಾಗೆ ಆಗ್ತದೆ, ಹಾತೆ ಹೋದಾಗ ಅಂತ ನೀವು ಹೇಳಿದಲ್ಲ. ಅಲ್ಲಲ್ಲ, ಹಾತೆ ಹೋದಾಗ ಫಸ್ಟ್ ಆಗ್ತಾ ಇತ್ತು, ಈಗ ಬೆಳಕು ಹೋಗ್ತದೆ. ಹಾಗಾದ್ರೆ ಇಟ್ ಇಸ್ ರಿಲೇಟಿವ್ಲಿ ಎಮರ್ಜೆನ್ಸಿ ಕಂಡೀಷನ್, ನೀವು ಆದಷ್ಟು ಬೇಗ ತೋರಿಸಿದ್ರೆ ಒಳ್ಳೇದು. ಓಕೆ ಸರಿ, ನನಗೆ ಅಲ್ಲಿ ನಂಬರ್ ಬೇಕಿತ್ತು ಮೇಡಮ್. ನಂಬರ್ ಇಲ್ಲ, ಪ್ರಸಾದ್ ನೇತ್ರಾಲಯದ ನಂಬರ್. ಓಕೆ ಓಕೆ ಓಕೆ, ನಾನು ಕೊಡ್ತೀನಿ, ನೋಟ್ ಮಾಡಿ. ಉಡುಪಿ ನಂಬರ್ ಕೊಡ್ತೇನೆ, ನೀವು ಅಲ್ಲಿ ಮಂಗಳೂರು ನಂಬರ್ ಕೊಡ್ತಾರೆ ಅವ್ರು, ಆಯ್ತಾ? ಸೊ ಯಾ, 8 7 9 8 7 9 2 8 2 1 3 4 2 1 3 4. ಅಲ್ಲಿ ಫೋನ್ ಮಾಡಿ ಅವ್ರು ನಿಮಗೆ ಮಂಗಳೂರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಮಂಗಳೂರು ಅಪಾಯಿಂಟ್ಮೆಂಟ್ ಅಲ್ಲಿಂದ ಕೊಡ್ತಾರೆ ಅಂತ ಹೇಳಿದ್ದವ್ರು. ಓಕೆ ಸರಿ, ಫೋನ್ ಮಾಡಿದ್ದಕ್ಕೆ, ಫೋನ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ನೀವು ಒಂದು ಇದು ಹೇಳಿದ್ರಿ, ಈ ಅವ್ರು ಹೇಳಿದ್ರು ಈಗ ಸೈಡಲ್ಲಿ ಒಂದು ಮೊದಲು ಬಟರ್ಫ್ಲೈ ಬಂದಾಗ ಆಗ್ತಿತ್ತು, ಆಮೇಲೆ ಫ್ಲ್ಯಾಷಸ್ ಈಗ ಬರ್ತದೆ, ಏನದು ಆ್ಯಕ್ಚುಲಿ ವಿಷಯ ಏನು? ಅದು ಏನಾಗುತ್ತಂದ್ರೆ ರೆಟಿನಾ ಇರುತ್ತಲ್ಲ, ರೆಟಿನಾದಲ್ಲಿ ವಿಟ್ರಿಯಸ್ ಅಂತ ಹೇಳ್ತೇವೆ, ಅದು ಜೆಲ್ ಆಗಿರ್ತದೆ. ಓಕೆ, ಸೊ ಅದು ಯೂಶ್ವಲಿ ನಮ್ಮ ಏಜ್ ಯಂಗ್ ಇದ್ದಾಗ ಕ್ಲಿಯರ್ ಆಗಿರುತ್ತೆ. ಸೊ ಅದಕ್ಕೆ ಕೆಲವು ಅಟ್ಯಾಚ್ಮೆಂಟ್ ಇರ್ತದೆ, ಕಣ್ಣಿನ ನರಕ್ಕೆ ಅಟ್ಯಾಚ್ಮೆಂಟ್ ಇರ್ತದೆ. ಸೊ ಅದು ಏಜ್ ಆಗ್ತಾ ಆಗ್ತಾ ಆ ಅಟ್ಯಾಚ್ಮೆಂಟ್ ಸ್ವಲ್ಪ ಲೂಸ್ ಆಗ್ತದೆ. ಅದು ಅಟ್ಯಾಚ್ಮೆಂಟ್ ಲೂಸ್ ಆಗುವಾಗ ಎಲ್ಲರಿಗೆ ಇದು ಬಟರ್ಫ್ಲೈ ಮೂವ್ ಆದಾಗೆ ಆಗ್ತದೆ. ಇಟ್ ಇಸ್ ಅ ವೆರಿ ಹಾರ್ಮ್ಲೆಸ್ ಕಂಡೀಷನ್, ನಥಿಂಗ್ ಟು ವರಿ, ಎಲ್ಲರಿಗೆ ಏಜ್ ಆದಾಗ ಬರ್ತದೆ. ಬಟ್ ನಾವು ಯಾವಾಗ ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಂದ್ರೆ ಆ ಬಟರ್ಫ್ಲೈ ಥರ ಫೀಲಿಂಗ್ ಒಟ್ಟಿಗೆ ಲೈಟ್ ಬರೋದು, ಫ್ಲ್ಯಾಷಸ್ ಬರೋದು, ಪಕ್ಕನೆ ಆ ಒನ್ ಬಟರ್ಫ್ಲೈ ಇಂದ ಯು ಕ್ಯಾನ್ ಸೀ 4 to 5 ಬಟರ್ಫ್ಲೈ, ಅದರ ಸೈಜ್ ಇನ್ಕ್ರೀಸ್ ಆಯಿತು, ಅದರ ನಂಬರ್ ಇನ್ಕ್ರೀಸ್ ಆಯ್ತು ಅಂದರೆ ನೀವು ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಎಸ್, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ನೀರಜ. ಹೇಳಿ ನೀರಜ ಅವರೇ. ಈಗ ಕಣ್ಣಿನ ಪೊರೆ ತೆಗೆಯುವಾಗ ತೆಗೆದ ಮೇಲೆ ಒಂದು ಕಪ್ಪು ಕಲರ್ ಕನ್ನಡಕ ಕೊಡ್ತಾರೆ, ಅದು ಎಷ್ಟು ಸಮಯ ಇಡಬೇಕು ಅಥವಾ ಇತ್ತೇನೇ ಇರಬೇಕಂತ? ಓಕೆ, ಯೂಶ್ವಲಿ ಅದೇ ಸರ್ಜರಿ ಮಾಡಿದ ನಂತರ ಕಪ್ಪು ಕನ್ನಡಕ ನಾವು ಒಂದು 10-15 ದಿವಸ ತನಕ ಕೊಡ್ತೇವೆ. ಅದು ಬೇಸಿಕ್ಲಿ ಯಾಕೆ ಕೊಡೋದಂದ್ರೆ ನಿಮ್ಮ ಕಣ್ಣಲ್ಲಿ ಧೂಳೆಲ್ಲ ಹೋಗದಾಗೆ, ಅಂದರೆ ರಿಕವರಿ ಪೀರಿಯಡ್ ಅಂತ ಹೇಳ್ತೇವೆ. ಸೊ ರಿಕವರಿ ಪೀರಿಯಡ್ ತುಂಬ ಮುಖ್ಯ ಆಪರೇಷನ್ ಆದ ನಂತರ. ಸೊ ಡಸ್ಟ್ ಏನಾದರೂ ಬಿದ್ದರೆ ಅಥವಾ ಹೊಗೆ ಏನಾದ್ರು ತಾಗಿದ್ರೆ ಹಾಗೇನಾದ್ರೂ ಇದ್ದರೆ ಕಣ್ಣಲ್ಲಿ ಇನ್ಫೆಕ್ಷನ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಕಪ್ಪು ಚಷ್ಮಾ ಕೊಡೋದು. ಎರಡನೇದು ಎಂತ ಆಗುತ್ತಂದ್ರೆ ಪ್ರೊಸೀಜರ್ ಮಾಡಿದ ನಂತರ ಕೆಲವು ಜನಗೆ ಲೈಟ್ ಎಲ್ಲ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಕಪ್ಪು ಕನ್ನಡಕ ಹಾಕಿದ್ರೆ ನಿಮ್ದು ಕಂಫರ್ಟ್ ಲೆವೆಲ್ ಜಾಸ್ತಿ ಆಗುತ್ತೆ, ರಿಕವರಿ ಬೇಗ ಆಗುತ್ತೆ. ಸೊ ಅದಕ್ಕೋಸ್ಕರ ನಾ ಕೊಡೋದು. ಅದರಲ್ಲಿ ಪವರ್ ಏನಿರಲ್ಲ, ಅದು ಜಸ್ಟ್ ನಿಮಗೆ ಪ್ರೊಟೆಕ್ಷನ್ಗೆ ಮಾತ್ರ, ಅದು ಸೈಡಿಂದ ಮೇಲೆಯಿಂದ ಕೆಳಗಿಂದ ಎಲ್ಲ ಕವರ್ ಆಗಿರ್ತದೆ. ಸೊ ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಯುವರ್ ನಾರ್ಮಲ್ ಗ್ಲಾಸಸ್, ಬಟ್ ಇಟ್ ಇಸ್ ಜಸ್ಟ್ ಫಾರ್ ಪ್ರೊಟೆಕ್ಷನ್, ನಥಿಂಗ್ ಎಲ್ಸ್. ಅಲ್ಲ, ಎಷ್ಟು ದಿವಸ ಹಾಕಬೇಕು ಅಂತ? 10-15 days ಅಷ್ಟೇ. 10-15 days ಅಷ್ಟೇ. ಸರಿ, ಮತ್ತೆ ಬೇಕಂತಿಲ್ಲ. ಇನ್ನೊಂದು ಪ್ರಶ್ನೆನಾ, ನನಗೆ ಕಣ್ಣಿನ ಸಮಸ್ಯೆ ಉಂಟು. ಆದ್ರೆ ಕಣ್ಣಿನಲ್ಲಿ ಸ್ವಲ್ಪ ಬೆಳಕು ಕಾಣ್ತದೆ, ಈ ಲೈಟ್ ಬೆಳಕು ಕಾಣ್ತದೆ, ಆದ್ರೆ ಬೇರೆ ಏನು ಗೊತ್ತಾಗುದಿಲ್ಲ. ಇದು ಸರಿ ಮಾಡ್ಲಿಕ್ಕೆ ಆಗ್ತದ ಅಂತ? ಲೈಟಿನ ಬೆಳಕಂದ್ರೆ ಏನಾಗುತ್ತೆ ಮೇಡಮ್ ನಿಮ್ಗೆ? ಅವರಿಗೆ ಕಣ್ಣು ಕಾಣುದಿಲ್ಲ, ಬ್ಲೈಂಡ್ ಅವರು. ಓಕೆ, ಜಸ್ಟ್ ಅಂದ್ರೆ ಬೆಳಕಂದ್ರೆ ಎಲ್ಲಿಂದ, ಅಂದ್ರೆ ಒಂದು ಚುಕ್ಕೆ ತರ ಕಾಣ್ತದ, ಒಂದು ಸೆಂಟರ್ ಅಲ್ಲಿ ಮಾತ್ರ ಕಾಣ್ತದ? ಒಂದು ಒಂದು ಕಣ್ಣಿನ ಸೈಡ್ ಅಲ್ಲಿ ಲೈಟ್ ಬಲ್ಪ್ ಕಾಣ್ತದೆ, ಲೈಟಿನ ಬೆಳಕು. ಅದು ಎರಡು ಕಣ್ಣಲ್ಲಿ ಹಾಗೆ ಉಂಟಾ ಅಥವಾ ಒಂದು ಕಣ್ಣಲ್ಲಿ ಮಾತ್ರ? ಒಂದು ಕಣ್ಣಲ್ಲಿ. ಸೊ ನಿಮ್ಗೆ ಒಂದೇ ಸಣ್ಣ ಒಂದು ಏರಿಯಾ ಮಾತ್ರ ತೋರುದಾದ್ರೆ ನೀವು ಚೆಕಪ್ ಮಾಡೋದು ಬೆಟರ್. ಯೂಶ್ವಲಿ ಏನಾಗುತ್ತಂದ್ರೆ ಅಡ್ವಾನ್ಸ್ಡ್ ಗ್ಲೋಕೋಮಾ, ಗ್ಲೋಕೋಮಾ ತುಂಬ ಸಿವಿಯರ್ ಆದಾಗ ನಮ್ದು ಐಲ್ಯಾಂಡ್ ಆಫ್ ವಿಷನ್ ಅಂತ ಹೇಳ್ತೇವೆ. ಸೊ ಒಂದು ಸಣ್ಣ ಐಲ್ಯಾಂಡ್ ಮಾತ್ರ ಉಳಿಯುತ್ತೆ. ಸೊ ಪ್ರಾಬಬ್ಲಿ ನೀವು ಕೇಳಿದ ಪ್ರಕಾರ ಅದೇ ಇರ್ಬೋದು, ಬಟ್ ಡೆಫಿನೆಟ್ಲಿ ನೀವು ನಿಮ್ಮ ಕಣ್ಣಿದ್ದು ಪ್ರೆಷರ್ ಚೆಕ್ ಮಾಡಿ, ನಿಮ್ಮ ಕಣ್ಣಿನ ನರ ಪರೀಕ್ಷೆ ಮಾಡಿಯೇ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಬೆಳಕು ಅಗಲು ರಾತ್ರಿ ಆದದ್ದು ಗೊತ್ತಾಗ್ತದೆ, ಮತ್ತೆ ಏನು ಬೇರೆ ಏನು ಇದಾಗುದಿಲ್ಲ. ಅದೇ ನೀವು ಪರೀಕ್ಷೆ ಮಾಡಿ ನೋಡಬೇಕು ಅಂತ ಅವರು ಹೇಳುವಂಥದ್ದು. ಆಯ್ತಾ, ಧನ್ಯವಾದಗಳು. ಓಕೆ ಡಾಕ್ಟ್ರೆ, ಈಗ ನಾವು ಮೊದಲು ಮಾತಾಡಿದ ವಿಷಯದ ಬಗ್ಗೆ ಪುನಃ ಹೇಳುತ್ತಿದ್ರೆ, ನೀವು ಹೇಳಿದ್ರಿ ಈ ರಿಫ್ರಾಕ್ಟಿವ್ ಎರರ್ಸ್ ಅಥವಾ ಏನಾದರೂ ಕೂಡ ತೊಂದರೆಗಳಿದ್ದರೆ ಅದನ್ನು ಸರ್ಜರಿಯ ಮೂಲಕ ಮಾಡಬಹುದು, ಅದು 40 ವರ್ಷದ ಒಳಗಿನದ್ದು ಅಂತ. ಈ ಸರ್ಜರಿ ಮಾಡುವುದಿದ್ದರೆ ಅದಕ್ಕೆ ಏನಾದರೂ ಕೂಡ ಕಂಡೀಷನ್ಸ್ ಅಂತ ಏನು, ಇಂಥದ್ದಕ್ಕೆ ಮಾತ್ರ ಮಾಡುವುದು ಅಂತ ಏನಾದರೂ ಉಂಟಾ? ಹೇಗೆ? ಹೌದು, ಈಗ ಯೂಶ್ವಲಿ ಸರ್ಜರಿ ಮಾಡೋದಾದರೆ, ಈಗ ರಿಫ್ರಾಕ್ಟಿವ್ ಎರರಿಗೆ ಸರ್ಜರಿ ಮಾಡೋದಾದರೆ ಕಂಡೀಷನ್ ಅಂದರೆ ಮೇನ್ 18 ಇಯರ್ಸ್ ಕಂಪ್ಲೀಟ್ ಆಗಬೇಕು. 18 ಇಯರ್ಸ್ಗಿಂತ ಮುಂಚೆ ಪವರ್ ಫ್ಲಕ್ಚುಯೇಷನ್ ತುಂಬ ಇರುತ್ತೆ, ಅಂದರೆ ನಿಮ್ಮದು ಪವರ್ ಆಚೆ ಈಚೆ ಆಗುತ್ತೆ. ಸೊ 18 ಇಯರ್ಸ್ ಆದ ನಂತರ ಒಂದು ಪವರ್ ಸ್ಟೇಬಲ್ ಆಗ್ತದೆ. ಸೊ 18 ಇಯರ್ಸ್ ನಂತರ ಬಂದವರಿಗೆ ಸಹ ನಾವು ಫಸ್ಟ್ ಕೇಳುದದೆ, ಲಾಸ್ಟ್ 1 ಇಯರಲ್ಲಿ ನಿಮ್ಮದು ಪವರ್ ಸ್ಟೇಬಲ್ ಆಗಿರ್ಬೇಕು, ಅಂದರೆ 0.5ಕ್ಕಿಂತ ಜಾಸ್ತಿ ಇರಬಾರ್ದು. ಪಕ್ಕನೆ ಸ್ಟೇಬಲ್ ಇಲ್ಲದಿದ್ದರೆ ನಾವು ಒಬ್ಸರ್ವ್ ಮಾಡಬೇಕು, ವೇಟ್ ಮಾಡಬೇಕು. ಸ್ಟೇಬಲ್ ಆದ ನಂತರವೇ ನಾವು ರಿಫ್ರಾಕ್ಟಿವ್ ಪ್ರೊಸೀಜರನ್ನು ಮಾಡ್ಬೋದು. ಅದು ಬಿಟ್ಟು ನಿಮ್ಮ ಕಣ್ಣಿನ ಆರೋಗ್ಯ ಹೆಲ್ತಿ ಚೆನ್ನಾಗಿರಬೇಕು, ಕಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ರಿಫ್ರಾಕ್ಟಿವ್ ಸರ್ಜರಿನೇ ಮಾಡ್ಬೋದು. ಮೇನ್ ಅದರಲ್ಲಿ ನಾವು ಏನು ನೋಡೋದಂದರೆ ನಮ್ಮದು ಕರಿಗುಡ್ಡೆದು ಆರೋಗ್ಯ, ಯಾಕಂದರೆ ಈಗ ಲೇಸರ್ ಎಲ್ಲ ಮಾಡೋದು ನಾವು ನಮ್ಮ ಕರಿಗುಡ್ಡೆಯ ಮೇಲೆ. ಸೊ ಕಪ್ಪುಗುಡ್ಡೆ ಹೆಲ್ದಿ ಇದ್ದರೆ ಅದು ನಾವು ಪೆಂಟಕ್ಯಾಮ್ ಅಂತ ಸ್ಕ್ಯಾನಿಂಗ್ ಇರುತ್ತೆ ಅದೆಲ್ಲ ಮಾಡಿ ನಾವು ನಮ್ಮ ಕರಿಗುಡ್ಡೆದು ಥಿಕ್ನೆಸ್, ಅದರದ್ದು ಶೇಪ್, ಏನಾದರೂ ಸ್ಟೀಪ್ ಏನಾದರೂ ಉಂಟಾ ಅದೆಲ್ಲ ನಾವು ಚೆಕ್ ಮಾಡ್ತೇವೆ. ಅದು ಬಿಟ್ಟು ಮತ್ತು ನಮ್ಮ ಲೆನ್ಸಿನ ಸ್ಟೇಟಸ್ ನೋಡ್ತೇವೆ. ಕೆಲವು ಜನರಿಗೆ ಸಣ್ಣ ವಯಸ್ಸಲ್ಲೇ ಕ್ಯಾಟ್ರಾಕ್ಟ್ ಬರ್ತದೆ, ಅದೆಲ್ಲ ಇದ್ದರೆ ಈ ಲೇಸರ್ ಪ್ರೊಸೀಜರ್ ಯೂಸ್ ಇಲ್ಲ. ಮತ್ತು ಅದು ಬಿಟ್ಟು ನಾವು ಕಣ್ಣಿನ ಪ್ರೆಷರ್ ಚೆಕ್ ಮಾಡ್ತೇವೆ, ಗ್ಲೋಕೋಮಾ ಇದೆಯಾ ಇಲ್ಲ ಅಂತ ಅದು ನೋಡ್ತೇವೆ. ಅದು ಸಹ ಇಲ್ಲದಿದ್ದರೆ ಎಸ್, ಅವರು ಮಾಡ್ಬೋದು. ಮತ್ತು ತುಂಬ ಇಂಪಾರ್ಟೆಂಟ್ ಕಣ್ಣಿನ ನರ ಪರೀಕ್ಷೆ, ಕಣ್ಣಲ್ಲಿ ಡ್ರಾಪ್ಸ್ ಹಾಕಿ ನಾವು ನರ ಪರೀಕ್ಷೆ ಮಾಡ್ತೇವೆ. ಸೊ ಕಣ್ಣಿನ ನರ ವೀಕ್ನೆಸ್ ಇದ್ದವರಿಗೆ ಲೇಸರ್ ಮಾಡಿದರೆ ಸಹ ಅವರಿಗೆ ಫುಲ್ ಕ್ಲಿಯರ್ ಆಗಿ ಬರೋದಿಲ್ಲ. ಸೊ ನರದ್ದು ಆರೋಗ್ಯ ಸಹ ಚೆನ್ನಾಗಿರಬೇಕು. ಸೊ ಬೇಸಿಕ್ಲಿ ಓವರ್ಆಲ್ ಕಣ್ಣಿದು ಆರೋಗ್ಯ ಚೆನ್ನಾಗಿದ್ದರೆ ಅವರು ಲೇಸರ್ ಚಿಕಿತ್ಸೆಯನ್ನು ಮಾಡ್ಬೋದು. ಈಗ ಒಂದು ಫೋನ್ ಕರೆ ಇದೆ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಪುತ್ತೂರು ತಾಲೂಕು ಕಾವು ಮುಂಡಾಗುತ್ತಿಯಿಂದ ಮಾತಾಡುದು. ಹೇಳಿ. ಪ್ರಭಾಕರ ಪ್ರಭು ಹೇಳಿ. ಹೇಳಿ ಪ್ರಭಾಕರ. 87 ವರ್ಷ ಆಯ್ತು ನನ್ನ ತಾಯಿಗೆ. ಅವರಿಗೆ ಕರೆಂಟ್ ಬೆಳಕು ಕಾಣುವಾಗ ಅವರು ಕಣ್ಣಲ್ಲಿ ನೀರು ಬರ್ತಾರೆ ಸರ್. ಕರೆಂಟ್ ಬೆಳಕಂದ್ರೆ ಎಂತ ನೋಡುವಾಗ? ಲೈಟ್ ಬಲ್ಬ್ ನೋಡುವಾಗ ಹಗಲೆಲ್ಲ ಕಾಣ್ತದೆ, ರಾತ್ರಿ ಸಹ ಎಲ್ಲ ತೋಟ ಎಲ್ಲ ಕಾಣ್ತದೆ. ತೋಟ ಎಲ್ಲ ಲೈಟ್ ಹಾಕಿ ನೋಡುವಾಗ ಕರೆಕ್ಟ್ ಕಾಣ್ತದೆ ಅಡಿಕೆ ಎಲ್ಲ. ಮತ್ತೆ ಬೆಳಕು ನೋಡುವಾಗ ಕರೆಂಟಿನ ಬಲ್ಬ್ ನೋಡುವಾಗ ಕಣ್ಣಲ್ಲಿ ನೀರು ಬರ್ತದೆ ಸರ್. ಅದು ಸರಿ. ಅದು ಎಷ್ಟು ಸಮಯ? ಒಂದು 2 ವರ್ಷ ಆಯ್ತು ಸರ್. ಮೊದಲೊಂದು ಗರ್ನಾಡು ಹೊಡಿಯುವಾಗ ಅದು ಕಣ್ಣಿಗೆ ಅವರು ಪೆಟ್ಟಾಗಿದೆ ಸರ್. ಇದು ಕೋವಿಂದ ಅಲ್ಲ, ಗರ್ನಾಲ್. ಹೌದೌದು, ಗರ್ನಾಲ್ ಅಂದ್ರೆ ಇದಕ್ಕೆ ಯಾವ್ದೋ ಫಂಕ್ಷನ್ ಇದಕ್ಕೆ ಅಲ್ಲ, ಮಂಗಗಳು ಮಂಗಗಳು ಮಂಗಗಳು ಬಂದಲ್ಲಿ. ಹೌದು ಸರ್, ಅದರಲ್ಲಿ ಈಗ ಕಮ್ಮಿ ಆಗಿದೆ. ಈಗ ಅದು ಬೆಳಕು ನೋಡುವಾಗ ಕಣ್ಣಲ್ಲಿ ನೀರು ಬರ್ತದೆ ಸರ್. ಅದು ಹೊಡೆದಾಗ ಏನಾಗಿತ್ತು ಅವರಿಗೆ? ಸ್ವಲ್ಪ ಅದು ಕಣ್ಣು ಕೆಂಪಾಗಿತ್ತು. ಅದು ಮತ್ತೆ ಅದರಲ್ಲಿ ಒಂದು 2 ವಾರದಲ್ಲಿ ಕಮ್ಮಿ ಆಗಿದೆ ಸರ್. ಅದು ಅದು ಡಾಕ್ಟರ್ ಅಲ್ಲಿ ತೋರಿಸಿದ್ದೀರಾ ನೀವು? ಡಾಕ್ಟರ್ಗೆ ತೋರಿಸಿದೆ, ಅದರಲ್ಲಿ ಏನು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ದಾರೆ. ಈಗ ಕಣ್ಣಲ್ಲಿ ನೀರು ಬರ್ತದೆ ಸಾಮಾನ್ಯ. ಸೊ ನೀವೀಗ ತೋರಿಸಿ ಅವರೇನ್ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಏನ್ ವರಿ ಮಾಡ್ಲಿಕ್ ಇಲ್ಲ. ಸೊ ಯೂಶುವಲಿ ಏನಾಗುತ್ತೆ ಅಂದ್ರೆ, ಈಗ ಬೆಳಕೆ ನೋಡಿ ಹಾಗೆ ನೀರ್ ಬರುದಂದ್ರೆ ಸ್ಪೆಸಿಫಿಕ್ ಆಗಿ ನಮ್ಗೆ ಫೋನ್ ಅಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಅದು ನಾವು ಆಕ್ಚುಲಿ ನೋಡಿಯೇ ಹೇಳ್ಬಹುದು, ನರ ಪರೀಕ್ಷೆ ಅದೆಲ್ಲ ಮಾಡಿಯೇ ಹೇಳ್ಬೋದು. ಅಂದ್ರೆ ನೀರ್ ಬರ್ಲಿಕ್ಕೆ ಕಾರಣ ತುಂಬಾ ರೀಸನ್ಸ್ ಇರುತ್ತೆ. ಒಂದು ಏನಂದ್ರೆ, ನಮ್ದು ನೇಸೋನ್ಯಾಕ್ರಿಮಲ್ ಡಕ್ಟ್ ಅಂತ ಇರುತ್ತೆ, ಅದು ಬ್ಲಾಕ್ ಇದ್ರೆ ನೀರ್ ಬರ್ತದೆ. ಮತ್ತೆ ಕೆಲವು ಸಲ ಬೇರೆ ಕಣ್ಣಿದು ರೆಪ್ಪೆದು ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಏಜ್ ಆಗುವಾಗ, ಅದು ಅದರಲ್ಲಿಂದ ಸಹ ನೀರ್ ಬರುತ್ತೆ. ಕಣ್ಣಿನ ರೆಪ್ಪೆದು ಸ್ವಲ್ಪ ಎಂಟ್ರೋಪಿಯಾನ್ ಎಕ್ಟ್ರೋಪಿಯಾನ್ ಎಲ್ಲ ಇರ್ತದೆ, ಅಂದ್ರೆ ಕಣ್ಣಿದು ಸ್ವಲ್ಪ ರೆಪ್ಪೆದು ಸ್ವಲ್ಪ ಪೊಸಿಷನಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಏಜ್ ಆಗುವಾಗ, ಅದರಲ್ಲಿಂದ ಸಹ ನೀರ್ ಬರ್ಸ. ಅದು ನಾವು ನೋಡಿಯೇ ಎಕ್ಸಾಕ್ಟ್ ಆಗಿ ಹೇಳ್ಬೋದು ಸರ್ ನಿಮ್ಗೆ. ಸರಿ, ಸರಿ ಆಯ್ತು, ಧನ್ಯವಾದಗಳು. ಒಂದು ಫೋನ್ ಕರೆ ತಗೊಳ್ಳುವ. ಹಲೋ, ನಮಸ್ಕಾರ. ಪ್ರಭು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು ಸರ್. ಶಿಶು ಗುರು ಗೌರಂಗಾಂಧರ್ ಗಿರ್ಧಾರಿ ರಾಧಾ ರಮಣ್ ಬಿಹಾರಿ ಕುಂಜ ಶ್ರೀಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ವೈದ್ಯರಿಗೆ ನಮಸ್ಕಾರ. ವೈದ್ಯನಾರಾಯಣ ಹರಿ. ರಾಧಾಷ್ಟಮಿ, ಮೊಟ್ಟ ಮೊದಲು ರಾಧಾಷ್ಟಮಿಯ ಶುಭಾಶಯ, ಮತ್ತೆ ಗಣೇಶ ಹಬ್ಬ ಮತ್ತೆ ಗೌರಿ ಹಬ್ಬದ ಶುಭಾಶಯಗಳು ಎಲ್ಲ ಬಾಂಧವರಿಗೆ. 15 ದಿವಸ ಆಯ್ತಲ್ಲ ಅಷ್ಟಮಿ ಮುಗ್ದು. ನನ್ನ ಪ್ರಶ್ನೆ ಏನಂದ್ರೆ, ಈಗ ಇದು ಈ ಕಾಂಟ್ಯಾಕ್ಟ್ ಲೆನ್ಸ್ ಇದು ನೀವು ಹೇಳಿದ್ರಲ್ಲ, ಅದು ನಮ್ಮ ಈ ಬರ್ಸನದಲ್ಲಿ ಐ ಕ್ಯಾಂಪ್ ನಡೀತಾ ಇರುವಾಗ ನಮ್ಮ ಸರ್ವಲಕ್ಷ್ಮಿ ಮೂಲಲಕ್ಷ್ಮಿ ರಾಧಾರಾಣಿಯ ಜನ್ಮಸ್ಥಾನದಲ್ಲಿ ಒಂದು ಆಸ್ಪತ್ರೆ ಇದೆ ಇಸ್ಕಾನ್ ಇದ್ದು, ಭಕ್ತಿವೇದಾಂತ ಹಾಸ್ಪಿಟಲ್. ಅಲ್ಲಿ ಅವರು ಹೇಳಿದ್ರು ಡಾಕ್ಟರ್ಸ್ ಅಂದ್ರೆ ಅದು ಕಂಪ್ಲೀಟ್ಲಿ ಪರ್ಫೆಕ್ಟ್ಲಿ ಸೇಫ್ ಅಂತ ಹೇಳಿದ್ರು. ಯಾವುದು ಸರ್ಜರಿ, ಯಾವುದು ನಮ್ಮ ಇದು ಕಾಂಟ್ಯಾಕ್ಟ್ ಲೆನ್ಸ್ ಇಟ್ಕೊಳ್ಳೋದು ತುಂಬಾ ಸೇಫ್ ಅಂತ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಒಂದು ರಿಪೋರ್ಟ್ ಇತ್ತಲ್ಲ ಮೇಡಮ್, ಅದೇನಂದ್ರೆ ಒಬ್ರು ಫೇಮಸ್ ಆಕ್ಟ್ರೆಸ್ ಅವರು ಕಣ್ಣೆ ಕಳ್ಕೊಂಡ್ರು ಅಂತ, ಅದೇನೋ ಸೋಡೋಮಸ್ ಅಂತ ಹೇಳುವ ಬ್ಯಾಕ್ಟೀರಿಯಾ ವೈರಸ್ ಇಂದ ಇನ್ಫೆಕ್ಷನ್ ಇಂದಾಗಿ. ಹಾಗೆ ಎಷ್ಟು ಸೇಫ್ ಅಂತ ನಂದೊಂದು ಪ್ರಶ್ನೆ, ಯಾಕಂದ್ರೆ ಅಲ್ಲಿ ಸುಮಾರು ಸಾವಿರಾರು ಇದು ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ನಾನು ಏನ್ ಹೇಳುದು ಅಂದ್ರೆ, ಈಗ ಕಾಂಟ್ಯಾಕ್ಟ್ ಲೆನ್ಸ್ ನಾವ್ ಯಾರಿಗಾದ್ರೂ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಸೊ ಇಷ್ಟು ಅವರ್ಸ್, ಒಂದು ಫಾರ್ ಎಕ್ಸಾಂಪಲ್ ಈಗ 8 hours ಅಂತ ಅದರಲ್ಲಿ ಬರ್ದಿದ್ರೆ 8 hours ಯೂಸ್ ಮಾಡ್ಬೇಕು. ಕೆಲವು ಜನರು ಅದನ್ನ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಹಾಕೊಂಡು ಮಲ್ಕೊಳ್ತಾರೆ, ಫುಲ್ ನೈಟ್ ಇರುತ್ತೆ, ಆವಾಗೆಲ್ಲ ಇನ್ಫೆಕ್ಷನ್ ಬರೋದು ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಹಾಕುದು ತೆಗೆಯುವುದು. ಮತ್ತೆ ಈಗ ಕಾಂಟ್ಯಾಕ್ಟ್ ಲೆನ್ಸ್ ಹಾಕುವಾಗ ಸಹ ಕೈಯನ್ನು ತೊಳ್ಕೊಂಡು ಸ್ಯಾನಿಟೈಸರ್ ಯೂಸ್ ಮಾಡಿ ಕೈಯನ್ನು ಸೋಪಿಂದ ತೊಳ್ಕೊಂಡು ಮತ್ತೆ ನಾವು ಅದನ್ನು ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಹಾಕಬೇಕು. ಸೊ ನಿಮ್ಮ ಹ್ಯಾಂಡ್ ಹೈಜೀನ್ ಸಹ ತುಂಬ ಮುಖ್ಯ. ಸೊ ಹೇಗೆ ಹಾಕುದು ತೆಗೆಯುವುದು ಡ್ಯೂರೇಷನ್ ಅನ್ನು ಮೇಂಟೈನ್ ಮಾಡೋದು ಅದೆಲ್ಲ ತುಂಬ ಇಂಪಾರ್ಟೆಂಟ್. ನಾವು ಅದನ್ನು ಹಾಕೊಂಡು ಮಲ್ಕೊಂಡ್ರೆ ಎಲ್ಲ ಇನ್ಫೆಕ್ಷನ್ ಎಲ್ಲ ಬರೋದು ತುಂಬ ಚಾನ್ಸ್ ಇರುತ್ತೆ. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅಂದ್ರೆ ಹೈಜಿನ್ ಮೇಲೆ ಡಿಪೆಂಡ್, ಹೈಜಿನ್ ಮೇಲೆ ಡಿಪೆಂಡ್ ಇರುತ್ತೆ. ಎಸ್ ಎಸ್. ಅಂದ್ರೆ ಇದು ಡೇಂಜರ್ ಚಾನ್ಸಸ್ ಒಂದು 10-20% ಉಂಟ ಅದು ಇರುತ್ತೆ. ಅದೇ ಅದ್ ಯಾರು ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಎಸ್, ಅದು ಈಗ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ಅದೆಲ್ಲ ಕ್ಲೀನ್ ಇರ್ಬೇಕು, ಎಲ್ಲ ಕ್ಲೀನ್ ಇರ್ಬೇಕು. ಸೊ ಹಾ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇಟ್ಸ್ ವೆರಿ ಹಾರ್ಮ್ಲೆಸ್. ಯೂಸ್ ಮಾಡುವವರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಸರಿ, ಡಾಕ್ಟ್ರೆ ಕೊನೆಯದಾಗಿ ಒಂದು ಹೇಳಿ, ಈ ಸರ್ಜರಿ ಮಾಡಲಿಕ್ಕೆ ಎಲ್ಲರೂ ಮಾಡಿಸ್ಬೋದಾ? ಈ ಮಾಡಿಸಿದ್ರೆ ಇರುವಂತಹ ಅಡ್ವಾಂಟೇಜ್ಗಳೇನು, ಎರಡು ವಾಕ್ಯದಲ್ಲಿ ಹೇಳಿ. ಈಗ ಸರ್ಜರಿ ಅದೇ ನಾನು ಹೇಳಿದಾಗೆ ಅವ್ರದ್ದೆಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್, ನಾವೆಲ್ಲ ಟೆಸ್ಟ್ಗಳು ಮಾಡ್ತೇವೆ ಪ್ರೊಸೀಜರ್ ಮುಂಚೆ. ಸೊ ಅದೆಲ್ಲ ನಾರ್ಮಲ್ ಇದ್ರೆ ಅವರು ಡೆಫಿನೆಟ್ಲಿ ಮಾಡ್ಕೊಳ್ಬಹುದು. ಅಡ್ವಾಂಟೇಜ್ ಏನಂದ್ರೆ, ನೀವು ಸ್ಪೆಕ್ಟಿಕಲ್ ಮೇಲೆ ಡಿಪೆಂಡ್ ಆಗ್ಬೇಕಂತ ಇಲ್ಲ, ನಿಮ್ಮ ಲೈಫ್ ನೀವು ಹೇಗೆ ಬೇಕಾದ್ರೆ ಹಾಗೆ ಲಿವ್ ಮಾಡ್ಬೋದು. ಸ್ಪೆಷಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದವರಿಗೆ ತುಂಬಾ ತುಂಬಾ ಬೆನಿಫಿಟ್, ಈಗ ಸ್ವಿಮ್ಮರ್ಸ್, ರನ್ನರ್ಸ್, ಅಥ್ಲೀಟ್ಸ್ ಅವರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಅಂಡ್ ಈವನ್ ಈಗ ಆರ್ಮಿಗೆಲ್ಲ ಹೋಗ್ತಾರೆ ಅವರಿಗೆ ಬೆನಿಫಿಟ್ ಆಗುತ್ತೆ, ಪೈಲಟ್ಸ್ ಬರ್ತಾರೆ ನಮ್ಮ ಹತ್ರ ಕೇಳ್ಕೊಂಡು ಅವರಿಗೆ ಬೆನಿಫಿಟ್ ಆಗುತ್ತೆ. ಸೊ ಅವ್ರದ್ದು ಕೆಲವು ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನು ನಾವು ಕ್ರೈಟೀರಿಯಾ ಮೀಟ್ ಆದರೆ ಅವರ ಲೈಫನ್ನು ಕೂಡ